ಧ್ಯಾನದಲ್ಲಿ, ಧ್ಯಾನದ ಒಂದು ಸ್ಥಿತಿಯಲ್ಲಿ ಈ ನಾದವನ್ನು ಯೋಗಿಗಳು ಕೇಳ್ತಾರೆ. ಅದನ್ನೇ ಅನಾಹತ ಧ್ವನಿ ಎಂದರು. ಹೃದಯದಲ್ಲಿ ಓಂಕಾರದ ನಾದ ಕೇಳಿಸುತ್ತೆ. ಏನೂ ಸದ್ದಿಲ್ಲದ ನಿಶಬ್ದವಾದಂತಹ ಪ್ರದೇಶದಲ್ಲಿ ಧ್ಯಾನ ಮಾಡ್ತಾ ಇದ್ರೆ ಹೃದಯದ ಒಳಗಿಂದ ಓಂಕಾರದ ನಾದ ಕೇಳಿಸುತ್ತೆ. ಅಥವಾ ಒಮ್ಮೊಮ್ಮೆ ಅದು ವೀಣೆಯನಾದದಂತೆ ಕೇಳಿಸುತ್ತೆ, ಒಮ್ಮೊಮ್ಮೆ ಕೊರಲಿನ ನುಡಿಯಂತೆ ಕೇಳಿಸುತ್ತೆ. ಅದೆಲ್ಲನಾದರೂ ಓಂಕಾರದ್ದೇ. ಅದೇ ಓಂಕಾರನಾದವನ್ನ ಕೃಷ್ಣ ಕೊರಲಿನಲ್ಲಿ ಬಾರಿಸಿ ತೋರಿಸಿದ ಕೃಷ್ಣ ಅವತಾರದಲ್ಲಿ ಓಂಕಾರವನ್ನ ಉಪಾಸನೆ ಮಾಡ್ತಾ ಸರಸ್ವತಿ ವೀಣೆಯಲ್ಲಿ ಓಂಕಾರವನ್ನು ನುಡಿದರು. ನಾರದರು ವೀಣೆಯಲ್ಲಿ ಓಂಕಾರವನ್ನು ನುಡಿಸಿದರು. ಅದಕ್ಕೋಸ್ಕರ ಓಂಕಾರದ ನಾದ ಅಂದರೆ ಕೃಷ್ಣನ ಕೈಯಲ್ಲಿ ಕೊಳಲು, ನಾರದ ಸರಸ್ವತಿ ದೇವತೆಗಳ ಕೈಯಲ್ಲಿ ವೀಣೆ. ಇದು ಓಂಕಾರದ ನಾದವೇ ತಂತಿಯ ಮೂಲಕ ಬರುವಂತಹದ್ದು ಮತ್ತು ತೂತಿನ ಮೂಲಕ ಬರುವಂತಹ ಸುಶೀಲವಾದ್ಯ ತಂತಿ ತಂತ್ರವಾದ ಇದು ಕಥಾ ಅಂತ. ತಂತಿ ವಾದ್ಯಗಳಿಗೆ ಸಂಸ್ಕೃತಿ ಕಥಾ ಅಂತ. ಅದು ಕಥಾ ಮತ್ತು ಸುಶೀಲ ಅಂತ. ಸುಶೀಲ ಅಂದ್ರೆ ತೂತು ಕೊರಲು, ಅದರಿಂದ ಧ್ವನಿ ಬರೆಸುವಂತಹದ್ದು ಅದು ಕೊರಲು. ಕಥಾ ಅಂದ್ರೆ ವೀಣ, ತಂತಿಯ ಮೂಲಕ ನಾದವನ್ನು ಬರೆಸುವಂತಹದ್ದು. ಇದೆಲ್ಲದರ ಮೂಲಕ ಬರತಕ್ಕಂತಹ ನಾದ ಮೂಲತಃ ಓಂಕಾರ ಇದೆ. ಆದ್ದರಿಂದ ಧ್ಯಾನ ಮಾಡುವಾಗ ಹೃದಯದಲ್ಲಿ ಒಂದು ಹಂತದಲ್ಲಿ ಸಾಧಕರಿಗೆ ವಿಚಿತ್ರವಾದ ನಾದ ಕೇಳಿಸುತ್ತೆ. ಅದು ಓಂಕಾರವಾಗಿಯೇ ಕೇಳಿಸಬಹುದು ಅಥವಾ ವೀಣೆಯ ಧ್ವನಿಯಂತೆ ಕೇಳಿಸಬಹುದು ಅಥವಾ ಕೊರಗಿನ ಧ್ವನಿಯಂತೆ ಕೇಳಿಸಬಹುದು. ಕೆಲವೊಮ್ಮೆ ಇನ್ನೂ ವಿಚಿತ್ರವಾದಂತಹ ನಾದವು ಕೇಳಿಸಬಹುದು. ಅಂದ್ರೆ ಸ್ಪಷ್ಟತೆ ಇಲ್ಲದೆ ಇದ್ದಾಗ ಒಂದು ರಸ್ತೆಯಲ್ಲಿ ಒಂದು ಸಾಮಾನು ತುಂಬಿದ ಭಾರವಾದ ಗಾಡಿ, ಹೇರು ತುಂಬಿದ ಗಾಡಿ ರಸ್ತೆಯಲ್ಲಿ ವೇಗವಾಗಿ ಹೋದರೆ ಹೇಗೆ ಧಡಧಡ ಸದ್ದಾಗುತ್ತೆ, ಅಥವಾ ರೈಲಿನ ಮೇಲೆ ಟ್ರೈನ್ ಹೋದಾಗ ಹೇಗೆ ಸದ್ದಾಗುತ್ತೆ, ಅಂತಹ ಸದ್ದುಗಳು ಕೇಳುವುದು. ಅದು ರಥಗಳು ರಥದ ಚಕ್ರ ನೆಲದಲ್ಲಿ ಉರುಳುವಾಗ ಆಗತಕ್ಕಂತಹ ಸದ್ದು, ಅಂತಹ ಸದ್ದು ಕೇಳಿಸುತ್ತೆ. ಇದು ಅಸ್ಪಷ್ಟತೆಯ ಹಂತದಲ್ಲಿ. ಇನ್ನೂ ಹೆಚ್ಚು ಸ್ಪಷ್ಟತೆಗೆ ಹೋದಾಗ ಅದು ಮಧುರ ಧ್ವನಿಯಾಗಿ ಕೇಳಿಸುತ್ತೆ. ಇನ್ನೂ ಸ್ಪಷ್ಟತೆ ಹೋದಾಗ ಓಂಕಾರವಾಗಿಯೇ ಕೇಳಿಸುತ್ತೆ. ಇದು ಒಳಗಿನಿಂದ ಪ್ರಾಣದೇವರು ಭಗವಂತ ಈ ನಾದವನ್ನು ನಿರಂತರ ಉಚ್ಚರಿಸ್ತಾ ಇದ್ದಾರೆ ನಮ್ಮೊಳಗೆ. ಅದನ್ನು ಹೇಳ್ತಾರೆ ಅದರಿಂದ ಪ್ರಣವ ಅಂತ ಹೃದಯದಲ್ಲಿ ಇರ್ತಕ್ಕಂಥವಂತ ಪ್ರಣವವನ್ನು ಉಚ್ಚಾರ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ನಾದವನ್ನು ಸ್ವೀಕಾರ ಮಾಡಿಕೊಂಡು ಎತ್ತರದಲ್ಲಿರುವ ಉದ್ಗೀತವನು ಸೂರ್ಯನಲ್ಲಿದ್ದಾರೆ. ಸೂರ್ಯನಲ್ಲಿ ಉದ್ಗೀತನಾಗಿದ್ದಾನೆ, ನಮ್ಮ ಹೃದಯದಲ್ಲಿ ಪ್ರಣವನಾಗಿದ್ದಾನೆ. ಅದೇ ಬೇರೆ ತಿಳ್ಕೊಬೇಡಿ, ಯಹ ಉದ್ಗೀತ ಸಹ ಪ್ರಣವ. ಯಾರು ಸೂರ್ಯನಲ್ಲಿ ಎತ್ತರದಲ್ಲಿ ಇದ್ದು ನಮ್ಮ ಎಲ್ಲ ದಾನವನ್ನು ಸ್ವೀಕಾರ ಮಾಡ್ತಾರೆ, ಯಾರು ಏನು ಹಾಡಿದ್ರು ಅದು ಹೋಗಿ ಅವನೇ ಸೇರುತ್ತೆ ಅಂತ. ಹಾಗಾಗಿ ನಾವು ಆಡತಕ್ಕ ಮಾತು, ನಾವು ಮಾಡತಕ್ಕಂಥ ಸ್ತೋತ್ರ, ನಾವು ಇರತಕ್ಕಂಥ ಪ್ರಾತಃ ಕಾಲ ಸೂರ್ಯದೇ ಕಾಲ, ನಾವು ಬೆಳೆತಕ್ಕಂಥ ಗಾಯತ್ರಿ ಅಥವಾ ಸಾಮಗಾನ ಅಥವಾ ಸಂಗೀತ ಎಲ್ಲವೂ ಹೋಗಿ ಅವನೇ ಸೇರುತ್ತೆ. ಅವನು ಉದ್ಗೀತ. ಈ ಒಳಗಿನಿಂದ ಅವನೇ ಓಂಕಾರವನ್ನು ಹೇಳ್ತಾನೆ ಅವನು ಪ್ರಣವ. ಆದರೆ ಯಾರು ಉದ್ಗೀತನೋ ಅವನೇ ಪ್ರಣವ. ಅಲ್ಲಿ ಸೂರ್ಯಮಂಡಲದಲ್ಲಿ ಉದ್ಗೀತನಾಗಿರತಕ್ಕಂಥ ಭಗವಂತನೇ ಪ್ರಣವನಾಮಕನಾಗಿರುತ್ತೆ, ಅನ್ನೋದು ಬೇರೆ ಅಲ್ಲ. ಯಾ ಪ್ರಣವ ಇಲ್ಲಿರುವ ಪ್ರಣವ ವಾಚನದ ಭಗವಂತ ಯಾರೋ ಅವನೇ ಅಲ್ಲಿರುವ ಉದ್ಗೀತ. ಅವರು ಬೇರೆ ಬೇರೆ ಅಲ್ಲ. ಯ ಉದ್ಗೀತ ಸ ಪ್ರಣವ, ಯ ಪ್ರಣವ ಸ ಉದ್ಗೀತ. ಇದೆ ಆಯಿತು. ಮುಂದೆ ಏನು ಅಂದ್ರೆ ಆ ಭಗವಂತನ ಸ್ವರೂಪವನ್ನ ಉಪಾಸನೆ ಮಾಡತಕ್ಕಂಥ ಒಬ್ಬ ಋಷಿ ಹೇಗೆ ಉಪಾಸನೆ ಮಾಡಿದ ಭಗವಂತನನ್ನ ಅಂತಕ್ಕಂಥ ಹೇಳ್ತಾರೆ. ಆ ಉದ್ಗೀತ ಮತ್ತು ಪ್ರಣವ ಶಬ್ದ ವಚ್ಚನಾಗಿರ್ತಕ್ಕಂಥ ಭಗವಂತ ಅವರನ್ನ ಒಬ್ಬ ಋಷಿ ಕೌಶೀತಕಿ ಅನ್ನತಕ್ಕಂಥ ಋಷಿ ಸೂರ್ಯಮಂಡಲದಲ್ಲಿ ಉಪಾಸನೆ ಮಾಡಿದಂತೆ ಹೃದಯದಲ್ಲಿ ಉಪಾಸನೆ ಮಾಡಿದ. ಅಸೌವ ಆದಿತ್ಯ ಉದ್ಗೀತ. ಯಾರು ಉದ್ಗೀತ ಅಂದ್ರೆ ಅಸೌವ ಆದಿತ್ಯ ಉದ್ಗೀತ. ಅಸೌ ಅಲ್ಲಿರುವ ದೂರದಲ್ಲಿರತಕ್ಕಂಥ ಸೂರ್ಯಮಂಡಲದಲ್ಲಿ, ಸೂರ್ಯಮಂಡಲದಲ್ಲಿ ಮತ್ತೆ ಪ್ರಾಣದೇವರು, ಪ್ರಾಣದೇವರಲ್ಲಿ ಮತ್ತೆ ಉದ್ಗೀತ ಶಬ್ದ ವಚನಾಗಿರತಕ್ಕಂಥ ನಾರಾಯಣ. ಅಂಥ ಪ್ರಣವ ಯಾರು? ಏಷ ಪ್ರಣವ. ಇವನು ಪ್ರಣವ, ಅವನು ಉದ್ಗೀತ. ಅವನೇ ಇವನು. ಇಲ್ಲಿ ಪ್ರಣವ ಶಬ್ದ ವಚನ ಯಾಕೆಂದ್ರೆ ಓಮಿತಿ ಶೇಷ ಸ್ವರನ್ನೇತಿ. ಅವನು ಒಳಗಿನಿಂದ ಓಂಕಾರವನ್ನು ಉಚ್ಚರಿಸ್ತಾ ಸಂಚರಿಸ್ತಾ ಇದ್ದಾನೆ. ತತ್ವಾಭಿಮಾನಿ ದೇವತೆಗಳಿಗೆ ನೇಮನ ಮಾಡ್ತಾ ಎಲ್ಲೆಡೆ ಸಂಚರಿಸ್ತಾ ಇದ್ದಾನೆ. ಮೂರು ವಸ್ತುಗಳಲ್ಲಿ, ಮೂರು ಸ್ಥಾನಗಳಲ್ಲಿ, ಕಣ್ಣಿನಲ್ಲಿ, ಕಂಠದಲ್ಲಿ, ಅಜಿಹ್ಯೇಷ ಸ್ವರನ್ನ ಅವನು ಸ್ವರ, ಯಾಕೆಂದ್ರೆ ಅವನು ಸ್ವರ ಮಾಡ್ತಾ ಇದ್ದಾನೆ ಒಳಗಡೆ ಓಂಕಾರದ ಸ್ವರ. ಓಮಿತಿಶೇಷ ಸ್ವರನ್ ಏತಿ ಏತಮು ಏವ ಅಹಂ ಅಭ್ಯದಾಶಿಷಂ. ಅಂಥ ಉದ್ಗೀತನಾಮಕನಾದ ಭಗವಂತನನ್ನ ಕೌಶಿಕ ಹೇಳಿದರೆ ಏತಮು ಏವ ಅಹಂ ಅಭ್ಯದಾಶಿಷ, ನಾನು ಸ್ತೋತ್ರ ಮಾಡಿ ಆ ಉದ್ಗೀತನಾಮಕರ ನನ್ನ ಹೃದಯದಲ್ಲಿ ಪ್ರಣವನಾಮಕನಾಗಿದ್ದು ಆದಿತ್ಯ ಮಂಡಲದಲ್ಲಿ ಉದ್ಗೀತನಾಮಕನಾಗಿರತಕ್ಕಂಥ ಭಗವಂತರನ್ನೇ ನಾನು ಸಮಾಧಾನದ ಮೂಲಕ ಒಲಿಸಿಕೊಂಡೆ. ಏತಂ ಏವ ಆ ಉದ್ಗೀತನಾಮಕನಾದಂಥ ಭಗವಂತನನ್ನೇ ಪ್ರಣವ ಮತ್ತು ಉದ್ಗೀತ ಎರಡು ರೂಪಗಳು ಒಂದೇ ಎನ್ನುವಂಥ ಐಕ್ಯ ಚಿಂತನೆಯ ಜೊತೆಗೆ ನಾನು ಗಾನದಿಂದ ಒಲಿಸಿಕೊಂಡೆ. ಅದರಿಂದ ಏನಾಯಿತು? ತಸ್ಮಾನ್ ಮಮತ್ವ ಮೇಜೋಸಿ ಇತಿ ಹದೌಷಿ ಇದಕ್ಕೆ ಪುತ್ರ ಮುವಾಚ. ಅಂದರೆ ನಾನು ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಭಗವಂತನ ಒಂದು ರೂಪವನ್ನ ಉಪಾಸನೆ ಮಾಡಿದೆ, ಉದ್ಗೀತ ಅಂತ. ಅದರಿಂದ ನನಗೆ ನೀನು ಒಬ್ಬನೇ ಮಗ ಹುಟ್ಟಿಬಿಟ್ಟೆ. ಭಗವಂತನನ್ನು ಏಕತ್ವೇನ ಉಪಾಸನೆ ಮಾಡಿದೆ. ಅದರಿಂದ ತಸ್ಮಾನ್ ಮಮ ತ್ವಂ ಏಕೋಸ್, ನನಗೆ ನೀನು ಒಬ್ಬನೇ ಮಗ. ಕಾರಣ ಏನು ಅಂದ್ರೆ ನಾನು ಭಗವಂತನನ್ನು ಏಕತ್ವೇನ ಉಪಾಸನೆ ಮಾಡಿದೆ. ಅದೇ ಈ ಉಪಾಸನೆಗೆ ಮಕ್ಕಳು ಹುಟ್ಟುವುದಷ್ಟೇ ಫಲ ಅಲ್ಲ, ಮೋಕ್ಷ ಫಲ ಕೈ. ಇಹದಲ್ಲಿ ಪುತ್ರ ಸಂತಾನ, ಅದರ ನಂತರ ಮೋಕ್ಷ ಫಲಕ. ಇದು ಎಲ್ಲ ಉಪಾಸನೆಗಳು ಮೋಕ್ಷ ಫಲಕ, ಆದರೆ ಒಬ್ಬನೇ ಮಗ ಸಾಕು ಅಂತ ಕಂಡಾಗ ಒಂದು ರೂಪವನ್ನು ಉಪಾಸನೆ ಮಾಡ್ತಾರೆ. ಸೂರ್ಯನಲ್ಲಿ ಉದ್ಗೀತ ನಾಮಕನಾದ ಒಬ್ಬ ಭಗವಂತ ಒಂದೇ ರೂಪ ಉಪಾಸನೆ ಮಾಡಿದೆ ನಾನು. ಆದ್ದರಿಂದ ತಸ್ಮಾನ್ ಮಮತ್ವಂ ಏಕೋಸಿ, ನನಗೆ ನೀನು ಒಬ್ಬನೇ ಮಗ ಹುಟ್ಟಿದಿ. ಇತಿಹ ಕೌಶೀತಕಿ ಪುತ್ರ ಮುಗಿತು, ಇದು ತನ್ನ ಮಗನ ಹತ್ರ ಕೌಶೀತಿಕ ಹೇಳಿದ ಮಾತು. ಈಗ ನಿನಗೆ ತುಂಬಾ ಜನ ಮಕ್ಕಳು ಬೇಕು ಅಂತಿದ್ರೆ ಏನ್ ಮಾಡಬೇಕು ಅಂದ್ರೆ, ರಶ್ಮಿಯನ್ನು ತ್ವ ಪರ್ಯಾವರ್ತಯಾತ್ ಬಹವೋ ವೈದಿ ಭವಿಷ್ಯಂತಿ. ಇದು ನೀನು ಒಂದು ಕೆಲಸ ಮಾಡು, ಭಗವಂತ ಸೂರ್ಯನ ಕಿರಣಗಳಲ್ಲಿ ಬಹುರೂಪದಿಂದ ಉದ್ಗೀತ ಶಬ್ದವಚ್ಚನಾಗಿದ್ದಾನೆ ಎಂದು ಪ್ರಶ್ನೆ ಮಾಡು. ಸೂರ್ಯನಲ್ಲಿ ಏಕರೂಪದಿಂದ, ಸೂರ್ಯನ ಕಿರಣಗಳಲ್ಲಿ ಬಹುರೂಪದಿಂದ ಭಗವಂತ ಇದ್ದಾನೆ, ಉದ್ಗೀತ ಶಬ್ದವಚ್ಚನಾಗಿ ಇದ್ದ. ಬಹವೋ ವೈದೇ ಭವಿಷ್ಯಂತಿ, ನಿನಗೆ ತುಂಬಾ ಮಕ್ಕಳಾಗ್ತಾರೆ, ಮೋಕ್ಷವನ್ನು ಕೊಡುತ್ತೆ, ಜೊತೆಗೆ ಸಂತತಿ ಎಷ್ಟಾಗಬೇಕು ಹೇಗಾಗಬೇಕು ಅದನ್ನು ನಿಯಂತ್ರಣ ಮಾಡತಕ್ಕಂತಹ ಶಕ್ತಿಯನ್ನ ಸಾಧಕನಿಗೆ ಕೊಡುತ್ತೆ. ನೀನು ಭಗವಂತನನ್ನ ಸೂರ್ಯ ಕಿರಣಗಳಲ್ಲಿ ಉಪಾಸನೆ ಮಾಡು. ಎಷ್ಟು ರೂಪವನ್ನು ಉಪಾಸನೆ ಮಾಡಿದ್ದಿ? ಅವನು ಪಂಚರೂಪ ಅಂತ ಉಪಾಸನೆ ಮಾಡು. ಪ್ರಾಣ ಪಂಚರೂಪ, ಭಗವಂತನು ಪಂಚರೂಪನಾಗಿ ಸೂರ್ಯಕಿರಣಗಳಲ್ಲಿದ್ದಾನೆ. ಆಯ್ತು, ಐದು ಮಕ್ಕಳಾಗ್ತಾನೆ. ಅಲ್ಲ, ಅವನು ಸಪ್ತ ವರ್ಣ ಸಪ್ತ ಛಂದಸ್ಸುಗಳು, ಸೂರ್ಯಕಿರಣ ಸಪ್ತಾಶ್ವ, ಅದು ಸೂರ್ಯಕಿರಣಗಳಲ್ಲಿ ಏಳು ರೂಪದಿಂದ ಉಪಾಸನೆ ಮಾಡಿದರೆ ಏಳು ಮಕ್ಕಳಾಗ್ತಾರೆ. ಅದೇ ನಿನಗೆ ಎಷ್ಟು ಮಕ್ಕಳಾಗಬೇಕು ಅನ್ನುವಂತಹ ಉದ್ದೇಶ ಇದೆ, ಅಷ್ಟು ರೂಪವನ್ನ ಭಗವಂತನ ರೂಪವನ್ನ ಆದಿತ್ಯದಲ್ಲಿ ಉಪಾಸನೆ ಮಾಡು. ಬಹು ವೈದ್ಯ ತುಂಬಾ ಮಕ್ಕಳಾಗ್ತಾರೆ. ಇತಿ ಅಧಿದೈವತಂ ಅಥ ಅಧ್ಯಾತ್ಮಂ, ಇದು ಅಧಿದೈವತ ಉಪಾಸನೆ. ಅಂದ್ರೆ ಸೂರ್ಯನಲ್ಲಿ ಬ್ರಹ್ಮಾಂಡದಲ್ಲಿರತಕ್ಕಂಥ ದೇವತಾ ಶಕ್ತಿಯ ಪ್ರತೀಕದಲ್ಲಿ ಭಗವಂತನ ಉಪಾಸನೆ. ಅಥ ಅಧ್ಯಾತ್ಮಂ, ದೇಹದಲ್ಲಿ ಇರತಕ್ಕಂಥ ಶರೀರದಲ್ಲಿ ಇರತಕ್ಕಂಥ ಪ್ರಾಣದೇವರಾಗಿ ಭಗವಂತನ ಉಪಾಸನೆ. ಅದೇನು ಅಂದ್ರೆ ಏವಾಯಂ ಮುಖ್ಯ ಪ್ರಾಣ ತಮ್ ಉದ್ಗೀತಂ ಉಪಾಸೀತ ಓಮಿತಿ ಶೇಷ ಸ್ವರನ್ನೇತಿ. ಯಾರು ಒಳಗಿನಿಂದ ಹೃದಯದಲ್ಲಿ ನಮಗೆ ಉಸಿರಾಡಿಸಿದ ಮುಖ್ಯ ಪ್ರಾಣ ಇದ್ದಾನೆ, ಆ ಮುಖ್ಯ ಪ್ರಾಣದಲ್ಲಿ ಪ್ರಣವ ಶಬ್ದವಚ್ಚನಾಗಿ ಭಗವಂತ ಇದ್ದಾನೆ. ಯಾಕೆಂದ್ರೆ ಅವರು ಪ್ರಣವಿಸುತ್ತದೆ ಓಮಿತಿ ಶೇಷ ಸ್ವರನ್ನೇತಿ, ಅವನ ಒಳಗಿಂದ ಓಂಕಾರ ಉಚ್ಚಾರ ಮಾಡ್ತಾ ಇದ್ದಾನೆ ಪ್ರಾಣದೊಳಗೆ ಕೂತು. ಹಾಗಾಗಿ ಅಂತ ಓಂಕಾರವಾದ ಉಚ್ಚಾರ ಮಾಡ್ತಾ ಪ್ರಣವ ಶಬ್ದವಚ್ಚನಾದ ಭಗವಂತ ಏನು ನಮ್ಮ ಹೃದಯದಲ್ಲಿ ಇದ್ದಾನೆ ಶರೀರದಲ್ಲಿ, ಆ ಭಗವಂತನನ್ನು ಉಪಾಸನೆ ಮಾಡು. ಇದು ಅಧ್ಯಾತ್ಮದ ಉಪಾಸನೆ ಆಯಿತು. ಉದ್ಗೀತ ಪ್ರಣವ ಅಂತ ಉಪಾಸನೆ, ಉದ್ಗೀತ ಇವನು ಪ್ರಣವ, ಪ್ರಣವನೇ ಉದ್ಗೀತ, ಉದ್ಗೀತನೇ ಪ್ರಣವ. ಏನಾಯಿತು ಅದರಿಂದ ಉಪಾಸನೆಯ ಫಲ ಅಂದ್ರೆ ಅವ್ರು ಹೇಳ್ತಾರೆ ಏತಮು ಏವಾಹಂ ಅಭ್ಯದಾಶಿಷಂ, ನಾನು ಈ ಅಧ್ಯಾತ್ಮದಲ್ಲಿ ಹೃದಯ ಕಮಲದಲ್ಲಿ ಇರತಕ್ಕಂಥ ಪ್ರಾಣದಲ್ಲಿರತಕ್ಕಂಥ ಭಗವಂತರನ್ನು ಉಪಾಸನೆ, ಮುಖ್ಯ ಪ್ರಾಣದಲ್ಲಿ ಇರತಕ್ಕಂಥ ಭಗವಂತರನ್ನು ಉಪಾಸನೆ ಮಾಡಿದೆ. ಆದ್ರಿಂದ ಅಲ್ಲಿಯೂ ಆದಿತ್ಯ ಮಂಡಲದಲ್ಲಿ ಇರತಕ್ಕಂಥ ಭಗವಂತರನ್ನು ಉಪಾಸನೆ ಮಾಡಿದೆ, ಪಂಚರೂಪಿಯಾದ ಪ್ರಾಣನನ್ನು ಉಪಾಸನೆ ಮಾಡಲಿಲ್ಲ. ಏಕ ಮುಖ್ಯ ಪ್ರಾಣ ಅಲ್ಲೂ ಸೂರ್ಯದಲ್ಲಿ ಇರತಕ್ಕಂಥ ಮುಖ್ಯ ಪ್ರಾಣದಲ್ಲಿ ಇರತಕ್ಕಂಥ ಭಗವಂತ, ಇಲ್ಲಿಯೂ ಹಾಗೆ ಮುಖ್ಯ ಪ್ರಾಣದಲ್ಲಿ ಇರತಕ್ಕಂಥ ಭಗವಂತ ಪ್ರಣವ ಶಬ್ದವಚ್ಚ, ಅವನೇ ಉದ್ಗೀತ ಶಬ್ದವಚ್ಚ ಅಂತ ಉಪಾಸನೆ ಮಾಡಿದೆ. ತಸ್ಮಾನ್ ಮಮತ್ವಮೇಕೋಸೀತಿ ಹದೌಷೀತಿ ಪುತ್ರ ಮುವಾಚ. ಆದ್ರಿಂದ ನಾನು ಅಲ್ಲಿಯೂ ಒಂದು ರೂಪವನ್ನು ಉಪಾಸನೆ ಮಾಡಿದೆ, ಇಲ್ಲಿಯೂ ಒಂದು ರೂಪವನ್ನು ಉಪಾಸನೆ ಮಾಡಿದೆ. ಅಧ್ಯಾತ್ಮದಲ್ಲಿ ಅಧಿದೈವದಲ್ಲಿ ನೀನು ಒಬ್ಬನೇ ಮಗ ಹುಟ್ಟಿದ್ದೀನಿ. ಬಹುಮಂದಿ ಪುತ್ರರಾಗಬೇಕಾಗಿದ್ರೆ ಪ್ರಾಣಾಂ ಸ್ವಂ ಭೂಮಾನಂ ಎಲ್ಲಾ ಪ್ರಾಣಗಳಲ್ಲಿ ಅಂದ್ರೆ ಎಲ್ಲಾ ಇಂದ್ರಿಯಗಳಲ್ಲಿ ಚಕ್ಷು ಶ್ರೋತ್ರ ಮನೋವ ಪ್ರಾಣ ಈ ಪಂಚ ಹಿಂದೆ ಹೇಳಿದ್ದಾರೆ. ಆ ಪಂಚ ಇಂದ್ರಿಯಗಳಲ್ಲಿ ಪಂಚರೂಪನಾಗಿರತಕ್ಕಂತಹ ಪಂಚ ಪ್ರಾಣ ಇದ್ದಾನೆ, ಅದರಲ್ಲಿ ಪಂಚರೂಪಿಯಾದ ಭಗವಂತ ಇದ್ದಾನೆ ಅಂತ ಭೂಮಾನ ಪರಿಪೂರ್ಣನಾದ ಪರಮಾತ್ಮನನ್ನು ಪ್ರಾಣಸ್ಥಿತ ಎಲ್ಲಾ ಪ್ರಾಣಗಳಲ್ಲಿಯೂ ಎಲ್ಲ ಇಂದ್ರಿಯಗಳಲ್ಲಿ ಇರತಕ್ಕಂತಹ ಭಗವಂತ ಎಲ್ಲಾ ಇಂದ್ರಿಯಗಳಲ್ಲೂ ನಿಯಾಮಕರಾಗಿ ಪಡೆದಿದ್ದಾರೆ ಪಂಚರೂಪದಿಂದ. ಅಲ್ಲಿ ಪಂಚ ಭಗವಂತ ಇದ್ದಾನೆ, ಉಪಾಸನೆ ಮಾಡು. ಯಾಕೆಂದ್ರೆ ಬಹವೋ ವೈ ಮೇ ಭವಿಷ್ಯಂತಿ, ನನಗೆ ತುಂಬಾ ಮಕ್ಕಳು ಬೇಕು ಅಂತ ಬೇಕೆ ಇದ್ದರೆ ಹಾಗೆ ಉಪಾಸನೆ ಅಂತ. ಇದು ಭಕ್ತಿಪ್ರದವಾದ ಉಪಾಸನೆ ಮತ್ತು ಪುತ್ರರ ಸಂಖ್ಯೆ ಎಷ್ಟು ಬೇಕೋ ಅದಕ್ಕೆ ಸರಿಯಾಗಿ ಭಗವಂತನ ರೂಪದ ಉಪಾಸನೆ ಮಾಡತಕ್ಕಂತ ಒಂದು ವಿಶಿಷ್ಟವಾದ ಉಪಾಸನೆ. ಇದು ಸೂರ್ಯಮಂಡಲದಲ್ಲಿ ಮತ್ತು ಹೃದಯದಲ್ಲಿ ಅಧ್ಯಾತ್ಮ ಅಧಿದೈವ ಉಪಾಸನೆ ಮಾಡತಕ್ಕಂಥ ಇಷ್ಟು ಉಪಾಸನೆ ಹೇಳಿ. ಅಥ ಖಲು ಉದ್ಗೀತ ಸ ಪ್ರಣವ ಪ್ರಣವ ಸ ಉದ್ಗೀತ ಇತಿ ಹಿಂದೆ ಹೇಳಿದ್ದನ್ನು ಮತ್ತೆ ಆವೃತ್ತಿ ಮಾಡ್ತಾರೆ. ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ಉದ್ಗೀತನೇ ಹೃದಯದಲ್ಲಿ ಪ್ರಣವನಾಮಕನಾಗಿದ್ದಾನೆ. ಹೃದಯದಲ್ಲಿ ಪ್ರಣವನಾಮಕನಾಗಿರ್ತಕ್ಕಂಥ ಭಗವಂತನೇ ಸೂರ್ಯಮಂಡಲದಲ್ಲಿ ಉದ್ಗೀತ ನಾಮಕನಾಗಿದ್ದಾನೆ. ಅವನೇ ಪ್ರಣವನಾಮಕನಾಗಿ ಉದ್ಗೀತ ನಾಮಕನಾಗಿ ಅಗ್ನಿಯಲ್ಲಿದ್ದಾನೆ. ಇದು ಒಂದು ವಿಶಿಷ್ಟವಾದ ಉಪಾಸನೆ. ಅವನನ್ನು ಅಗ್ನಿಯಲ್ಲಿ ಉಪಾಸನೆ ಮಾಡು. ಏನು ಅಂದ್ರೆ ಅದಕ್ಕೆ ಏನು ಕಾರಣ ಅಂತ ಹೇಳ್ತಾರೆ, ಹೋತೃಶತನಾಥೈವಾಪಿ ದುರುದ್ಗೀತಮನು ಸಮಾಹರತೀತ್ಯನು ಸಮಾಹರತೀತಿ. ಹೋತೃಶತನ ಅಂದ್ರೆ ಹೋತೃಗಳಿಗೆ ಆರಾಧ್ಯನಾಗಿರ್ತಕ್ಕಂತಹ ಹೋತೃಶತನ ಅಂದ್ರೆ ಅಗ್ನಿ. ಹೋತೃಶತನ ಹೋತೃಗಳು ಹೋಮ ಮಾಡುವವರಿಗೆ ಸದನ, ಯಾರನ್ನ ಹೋಗಿಯವರು ಆಶ್ರಯಿಸಬೇಕು ಅಗ್ನಿ ಮುಖದಲ್ಲಿದ್ದಾನೆ ಹೋತೃ ಆರಾಧನೆ ಅದನ್ನು ಹೋತೃಶತನ ಅಂದ್ರೆ ಅಗ್ನಿ. ಹೋತೃಶತನಾಥ ಅಂದ್ರೆ ಅಗ್ನಿಯನ್ನು ಅಗ್ನಿಯ ಮೂಲಕವಾಗಿ ಅಂದ್ರೆ ಅಗ್ನಿಸ್ಥಿತನಾಗಿರತಕ್ಕಂತಹ ಪ್ರಣದೇವರಲ್ಲಿ ಇರತಕ್ಕಂತಹ ಭಗವಂತ ಪ್ರಣವನಾಮಕ ಉದ್ಗೀತ ನಾಮಕ ಅಂತ ಅಗ್ನಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡಿ. ಅದ್ಯಾಕಪ್ಪ ನಿಮಗೆ ಸೂರ್ಯನನ್ನು ಉಪಾಸನೆ ಮಾಡಿದ್ರೆ ಮಗು ಹುಟ್ಟುತ್ತೆ, ಹೃದಯದಲ್ಲಿ ಉಪಾಸನೆ ಮಾಡಿದ್ರೆ ಮಗು ಹುಟ್ಟುತ್ತೆ, ಅಗ್ನಿಯಲ್ಲಿ ಉಪಾಸನೆ ಮಾಡಿದ್ರೆ ಏನು ಹುಟ್ಟುತ್ತೆ ಅಂದ್ರೆ ದುರುದ್ಗೀತಂ ಅನುಸಮಾಹರತಿ ಅನುಸಮಾಹರತಿ. ಅಗ್ನಿಸ್ಥಿತವಾದ ಭಗವಂತನ ರೂಪವನ್ನು ಉಪಾಸನೆ ಎನ್ನುವುದು ಯಾಕೆ ಮಾಡಬೇಕು ಅಂದ್ರೆ, ನಾವು ಯಾವ್ಯಾವುದೋ ಮಂತ್ರಗಳನ್ನು ತಪ್ಪು ತಪ್ಪು ಹೇಳ್ತಾ ಇರ್ತೇವೆ. ಯಾಕಂದ್ರೆ ಮಂತ್ರದ ಸರಿಯಾದ ಪಾಠ ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ, ಚಿಕ್ಕಂದಲ್ಲಿ ಊರು ಹೊಡೆದಿರ್ತೇವೆ, ಎಲ್ಲೋ ತಪ್ಪು ಹೇಳ್ತೇವೆ, ಸ್ವರ ತಪ್ಪು, ವರ್ಣ ತಪ್ಪು, ಮಾತ್ರೆಗಳು ತಪ್ಪು, ಎಲ್ಲ ತಪ್ಪಿರುತ್ತೆ, ಛಂದಸ್ಸು ತಪ್ಪು, ಎಲ್ಲ ತಪ್ಪಿರುತ್ತೆ. ದುರುದ್ಗೀತಂ ತಪ್ಪಾಗಿ ಹೇಳುವುದು, ಯಾವುದೋ ನಮಗೆ ಗೊತ್ತಿಲ್ಲದ ಬುದ್ಧಿಪೂರ್ವಕವಾಗಿ ತಪ್ಪು ಹೇಳಿದ್ರೆ ಅದು ಕ್ಷಮೆ ಇಲ್ಲ. ಆದ್ರೆ ಗೊತ್ತಿಲ್ಲದೆ ತಪ್ಪು ಹೇಳಿದರೆ ಅಥವಾ ಅಕಸ್ಮಾತ್ ಬಾಯಿ ತಪ್ಪಿ ತಪ್ಪು ಬಂದ್ರೆ ಆ ದೋಷಕ್ಕೆ ಪರಿಹಾರ ಏನು ಅಂದ್ರೆ ಅಗ್ನಿಸ್ಥಿತನಾಗಿರಲಿ. ಯಾಕೆಂದ್ರೆ ಅಗ್ನಿ ವಾಗ್ದೇವತೆ, ಅವನು ನಮ್ಮ ವಾಗೇಂದ್ರಿಯವನ್ನು ನಿಯಂತ್ರಿಸತಕ್ಕಂತಹ ದೇವತೆ. ಆದ್ರಿಂದ ಅಗ್ನಿಯಲ್ಲಿ ಇರತಕ್ಕಂತಹ ಪ್ರಾಣಸ್ಥಿತನಾದ ಭಗವಂತನನ್ನು ಪ್ರಣವನೇನು ಉದ್ಗೀತನೇನು ನಾನೇನಾ ತಪ್ಪು ಹೇಳಿದ್ರೆ ಕ್ಷಮಿಸಪ್ಪ ಅಂತ ಪ್ರಾರ್ಥಿಸಿಕೊಂಡ್ರೆ ನಮ್ಮ ವಾಗ್ದೋಷದಿಂದ ಬಂದಿರತಕ್ಕಂತಹ ತಪ್ಪು ಮಂತ್ರದ ಉಚ್ಚಾರಣೆಯ ದೋಷಗಳು ಪರಿಹಾರ ಆಗ್ತವೆ. ದುರುದ್ಗೀತಂ ಅನುಸಮಾಹರತಿ, ಅನುಸಮಾಹರದಿಂದ ತಪ್ಪನ್ನ ಅನುರೂಪ ಮಾಡ್ತಾನೆ, ಸರಿ ಮಾಡಿಬಿಡ್ತಾನೆ, ತಪ್ಪಿದ್ದದ್ದನ್ನ ಸರಿಗೊಳಿಸತಕ್ಕಂತಹ ಶಕ್ತಿ ಎಲ್ಲ ಕೊಡ್ತಾನೆ ಅಗ್ನಿಸ್ಥಿತನಾದ ಭಗವಂತನನ್ನ ನಾವು ಉಪಾಸನೆ ಮಾಡಿದ ಕಾರಣ ವಾಗ್ದೇವತೆ ಅಗ್ನಿ. ಆದ್ರಿಂದ ಎಲ್ಲಿ ರಿಪೇರಿ ಆಗ್ಬೇಕೋ ಅಲ್ಲಿ ಇನ್ಚಾರ್ಜ್ ಯಾರು ಅವರ ಮೂಲಕ ಭಗವಂತನನ್ನ ಅಪ್ರೋಚ್ ಮಾಡ್ತಾರೆ. ನನ್ನ ವಾಕ್ಶುದ್ಧಿ ಆಗಬೇಕು ಅಂತಂದ್ರೆ ವಾಕಿನ ಅಧಿಷ್ಠಾನ ದೇವತೆ ಆದ ಅಗ್ನಿಯ ಮೂಲಕ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಅದಕ್ಕೋಸ್ಕರವೇ ನಮಗೆ ಸ್ಪಷ್ಟ ಅರ್ಥ ಆಯ್ತು ಋಗ್ವೇದದಲ್ಲಿ ಮೊದಲು ಅಗ್ನಿವೀರೇ ಪುರೋಹಿತಂ ಯಜ್ಞಸ್ಯ ದೇವ ಪೃಥ್ವಿಜಂ. ಮೊದಲು ಅಗ್ನಿಯನ್ನ ಯಾಕೆ ಪ್ರತಿಕ್ರಿಯೆ ಯಾಕೆ ಸ್ತೋತ್ರ ಮಾಡಿದ್ರು ಅಂದ್ರೆ ನಾವು ಮುಂದೆ ಹೇಳತಕ್ಕಂತಹ ಮಂತ್ರದಲ್ಲಿ ಏನು ವರ್ಣ ಉಚ್ಚಾರ ದೋಷ ಇದ್ರೂ ಅದನ್ನ ಪರಿಹಾರ ಮಾಡುವಂತ ಪ್ರಾರ್ಥನೆಗೋಸ್ಕರವೇ ವೇದದಲ್ಲಿ ಮೊದಲು ಅಗ್ನಿ ಸ್ತೋತ್ರ. ಸಾಮವೇದದಲ್ಲಿ ದಾನದಲ್ಲಿಯೂ ಅದೇ ಅಗ್ನ ಆಯಾಹಿವೀತ ಏಕಡಾನೋ ಅನ್ನದಾದ್ರೆ ನಿಹೋತ ಸತ್ಯ ಪರಿಶಿ ಸಾಮವೇದ ಮೊದಲು ಅಗ್ನಿ ಪ್ರಾರ್ಥನೆ ಋಗ್ವೇದ ಮೊದಲು ಅಗ್ನಿ ಪ್ರಾರ್ಥನೆ. ಯಾಕೆ ಅಂತಂದ್ರೆ ದುರುದ್ಗೀತಂ ಅನುಸಮಾಹರತಿ, ನಾವು ಉಚ್ಚಾರ ಮಾಡುವುದರಲ್ಲಿ ಮತ್ತು ಹಾಡುವುದರಲ್ಲಿ ಏನಾದರೂ ತಪ್ಪಿದ್ದರೆ ರಾಗ ದೋಷ ಇದ್ದರೆ ಸ್ವರ ಅಶುದ್ಧವಾಗಿದ್ದರೆ ವರ್ಣ ಅಶುದ್ಧವಾಗಿದ್ದರೆ ಅದನ್ನು ಅನುಸಮಾಹರತಿ ಅದನ್ನ ಅನುಕೂಲವಾಗಿ ಪರಿವರ್ತಿಸ್ತಾರೆ, ಅದು ದೋಷ ಪರಿಹಾರ ಮಾಡಿ ಅದು ನಮಗೆ ಫಲಪ್ರದವಾಗುವಂತೆ ಅನುಗುಣವಾಗಿ ಮಾಡ್ತಾನೆ ಮತ್ತು ಮುಂದೆ ತಪ್ಪಿದ್ದ ತಪ್ಪು ಉಚ್ಚಾರ ಮಾಡದಂತೆ ವಾಕ್ಶುದ್ಧಿ ಕೊಡ್ತಾನೆ. ಅನುಸಮಾಹರತೀತಿ ಅನುಸಮಾಹರತೀತಿ ಎರಡು ಬಾರಿ ಆವೃತ್ತಿ ಮಾಡಿದ್ರು ಈ ಶಬ್ದವನ್ನ, ಅದರ ಅರ್ಥ ಇಲ್ಲಿಗೆ ಒಂದು ಖಂಡ ಮುಗಿಯಿತು, ಮತ್ತೆ ಮೂರನೇ ಖಂಡ ಮುಗಿಯಿತು. ಇದರ ನಂತರ ಋಗ್ವೇದ ಮತ್ತು ಸಾಮ ಋಗ್ವೇದಗಳಲ್ಲಿ ಇರತಕ್ಕಂಥ ಹಿಂದೆ ಹೇಳಿದ ಋಗ್ವೇದದಲ್ಲಿ ಅಧಿಷ್ಠಾನ ದೇವತೆಯಾಗಿ ಭಾರತಿ ಇದ್ದಾಳೆ ಅಥವಾ ಸರಸ್ವತಿ, ಸಾಮವೇದದ ಅಭಿಮಾನ ದೇವತೆಯಾಗಿ ಪ್ರಾಣದೇವರು ಅಂತ. ಈ ಪ್ರಾಣಭಾರತೀಯರನ್ನ ಬೇರೆ ಬೇರೆ ಅಧಿಷ್ಠಾನದಲ್ಲಿ ಉಪಾಸನೆ ಮಾಡಿ ಆ ಅಧಿಷ್ಠಾನದಲ್ಲಿ ಕೊನೆಯದಾಗಿ ಭಗವಂತನ ಉಪಾಸನೆ ಬಂದಿದ್ದರು. ಏನು ಅಂದ್ರೆ, ಇವಾಗ ಮೂಲಭೂತವಾಗಿ ಪೃಥ್ವಿಯಲ್ಲಿ ಅಗ್ನಿ, ಭೂಸ್ಥಾನದಲ್ಲಿ ಅಗ್ನಿ ಪ್ರತೀಕದಲ್ಲಿ ಭಗವಂತನ ಉಪಾಸನೆ, ಅಂತರಿಕ್ಷ ಸ್ಥಾನದಲ್ಲಿ ವಾಯುವಿನಲ್ಲಿ ಭಗವಂತನ ಉಪಾಸನೆ. ಆದರೆ ಭೂಮಿ ಅಗ್ನಿ ಒಂದು ಜೋಡಿ, ಅಂತರಿಕ್ಷ ವಾಯು ಒಂದು ಜೋಡಿ, ದುಸ್ಥಾನ ಸ್ವರ್ಗ ಅದರಲ್ಲಿ ಆದಿತ್ಯದಲ್ಲಿ ಭಗವಂತನ ಉಪಾಸನೆ, ಅಲ್ಲಿ ಅದು ಒಂದು ಜೋಡಿ ಸ್ವರ್ಗ ಮತ್ತು ಆದಿತ್ಯ. ಭೂಹ ಸ್ವಹ ಮೂರು ಲೋಕಗಳು, ಮೂರು ಪ್ರತೀಕಗಳು ಅಗ್ನಿ ವಾಯು ಆದಿತ್ಯ. ಹೀಗೆ ಈ ಮೂರು ಲೋಕಗಳು ಮೂರು ಪ್ರತೀಕಗಳಲ್ಲಿ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥ ವಿಧಾನವನ್ನ ನಾವು ಶಾಸ್ತ್ರದಲ್ಲಿ ನೋಡ್ತೇವೆ. ಅದನ್ನು ಹೇಗೆ ಉಪಾಸನೆ ಮಾಡಬೇಕು ಅಂದ್ರೆ, ಭೂಮಿಯಲ್ಲಿ ಭಾರತಿ ಇದ್ದಾಳೆ, ಅಗ್ನಿಯಲ್ಲಿ ಪ್ರಾಣ ಇದ್ದಾರೆ, ಅಂತರಿಕ್ಷದಲ್ಲಿ ಭಾರತಿ ಇದ್ದಾಳೆ, ವಾಯುವಿನಲ್ಲಿ ಪ್ರಾಣ ಇದ್ದಾರೆ, ಸ್ವರ್ಗದಲ್ಲಿ ಭಾರತಿ ಇದ್ದಾಳೆ, ಸೂರ್ಯನಲ್ಲಿ ಪ್ರಾಣ ಇದ್ದಾರೆ. ಹೀಗೆ ಪೂರ್ವ ಸ್ವರಗಳಲ್ಲಿ ಭಾರತೀಯ ರೂಪಗಳು, ಅಗ್ನಿವಾಯು ಆದಿತ್ಯಗಳಲ್ಲಿ ಬರುವ ಪ್ರಾಣದೇವ ರೂಪಗಳು, ಈ ಎರಡು ರೂಪಗಳ ಒಳಗೆ ಭಗವಂತ. ಇದು ಸ್ವರ್ಗ ಸಾಮಗಳ ಉಪಾಸನೆ. ಯಾಕಂದ್ರೆ ಮುಖ್ಯ ದೇವತೆ ಭಾರತಿ, ಸಾಮದ ದೇವತೆ ಪ್ರಾಣ, ಅವನೇ ಪೂರ್ವ ಸ್ವ ಅಗ್ನಿವಾಯು ಆದಿತ್ಯನಿದ್ದಾನೆ. ಯಮೇವರಕ್ ಅಗ್ನಿ ಶಾಮ, ಯಮೇವರಕ್ ಯಮ ಅಂದ್ರೆ ಈ ಭೂಮಿ, ಈ ಭೂಮಿಯೇ ಋಕ್, ಋಕ್ಕಿನ ದೇವತೆಯಾದ ಭಾರತೀಯೇ ಈ ಭೂಮಿಯ ದೇವತೆ. ಅಗ್ನಿ ಶಾಮ, ಸಾಮದ ದೇವತೆಯಾದ ಪ್ರಾಣನೇ ಅಗ್ನಿಯ ದೇವತೆ. ಹಾಗಾಗಿ ಭೂಮಿಯ ಅಧಿಷ್ಠಾನದಲ್ಲಿ ಅಗ್ನಿಯಲ್ಲಿ ಆರಾಧ್ಯನಾದ ಭಗವಂತನಿಗೆ ಭೂಮಿ ಮತ್ತು ಅಗ್ನಿ ಒಂದು ಜೋಡಿಯಾಗಿದೆ. ಭೂಮಿಯಲ್ಲಿ ಭಾರತಿ ಇದ್ದಾಳೆ, ಅಗ್ನಿಯಲ್ಲಿ ಭೂಮಿಯಲ್ಲಿ ಋಗು ದೇವತೆಯಾದ ಭಾರತಿ, ಅಗ್ನಿಯಲ್ಲಿ ಸಾಮಮಾನಿಯಾಗಿರತಕ್ಕಂಥ ಪ್ರಾಣ. ಆದ್ದರಿಂದಲೇ ಹೇಳ್ತಾರೆ, ಮುಂದೆ ವಿಷಯ ಹೇಳ್ತಾರೆ, ತದೇತದೇ ತಸ್ಯಾಂ ರುಚಿ ಅತ್ಯೂಢಂ ಸಾಮ. ಈ ಋಕ್ಕು ಅಂದ್ರೆ ಪೃಥ್ವಿ ಅನ್ನುವ ಋಕ್ಕಿನಲ್ಲಿ ಅಗ್ನಿ ಅನ್ನುವ ಸಾಮ ಇದೆ, ಬೆಂಕಿ ಇರುವುದು ನೆಲದಲ್ಲಿ. ಹಾಗಾದ್ರೆ ಭಾರತಿ ಪ್ರಾಣದೇವರಲ್ಲಿ ಹೇಗೆ ಜತೆಯಾಗಿದ್ದಾರೆ ಭಾರತಿ ಪ್ರಾಣದೇವರು, ಹಾಗೆ ರಕ್ತ ಸಾಮಗಳು ಹೇಗೆ, ಹಾಗೆ ಇಲ್ಲಿ ಅಗ್ನಿ ಮತ್ತು ಭೂಮಿ ಒಂದು ಜೋಡಿಯಾಗಿದೆ. ಅಗ್ನಿ ಭೂಮಿಯಲ್ಲಿ, ಅಗ್ನಿ ಇದೆ ಹೇಗೆ ಅಂದ್ರೆ ಭಾರತಿಯಲ್ಲಿ ಪ್ರಾಣದೇವರಿದ್ದಾರೆ. ಅದೇ ಏತಸ್ಯಾಂ ರುಚಿ ಋಗ್ದೇವತೆಯಾಗಿರತಕ್ಕಂತಹ ಭಾರತಿಯಲ್ಲಿ ಅಂದ್ರೆ ಪೃಥ್ವಿಯಲ್ಲಿ, ರುಚಿ ಅಂದ್ರೆ ಋಗ್ದೇವತೆಯಾದ ಭಾರತಿ ಪೃಥ್ವಿ ದೇವತೆಯಾದ ಪೃಥ್ವಿಯಲ್ಲಿ ಅತ್ಯೂಢಂ ಸಾಮ, ಸಾಮದೇವತೆಯಾಗಿರತಕ್ಕಂಥ ಅಗ್ನಿ ಸ್ಥಿತರಾದ ಪ್ರಾಣ ಇದ್ದಾನೆ. ಹಾಗಾಗಿ ಋಕ್ಕಿನಲ್ಲಿ ಸಾಮ ಇದೆ, ಅಂದ್ರೆ ಋಕ್ಕಂದ್ರೆ ಭೂಮಿ, ಸಾಮ ಅಂದ್ರೆ ಅಗ್ನಿ. ಋಕ್ಕಿನಲ್ಲಿ ಸಾಮ ಇದೆ, ಭೂಮಿಯಲ್ಲಿ ಅಗ್ನಿ ಇದೆ, ಭಾರತಿಯಲ್ಲಿ ಪ್ರಾಣದೇವರು ಇದ್ದಾರೆ. ಆದ್ರಿಂದ ತಸ್ಮಾತ್ ರುಚಿ ಅತ್ಯೂಢಂ ಸಾಮಗೀಯತೆ. ಆದ್ರಿಂದ ಸಾಮವೇದದಲ್ಲಿ ಇದೇ ಸಂಪ್ರದಾಯ, ಋಕ್ಕಿನಲ್ಲಿ ಸಾಮವನ್ನ ಸೇರಿಸುವುದು. ಋಕ್ ಎನ್ನುವುದು ಋಗ್ವೇದದ ಮಂತ್ರವೇ, ಋಗ್ವೇದದ ಮಂತ್ರಕ್ಕೆ ಸಾಮವನ್ನ ಸೇರಿಸುವುದು ಅಂದ್ರೆ ಭಾರತಿಗೆ ಪ್ರಾಣದೇವರನ್ನು ಸೇರಿ ಜೋಡಿಸಿದ ಹಾಗೆ. ರುಚಿ ಅತ್ಯೂಢಂ ಸಾಮಗೀಯತೆ, ಋಕ್ ಋಗ್ವೇದದ್ದು ಸಾಮ ಮಾತ್ರ ಸಾಮಗ್ರಿ, ಋಕ್ಕಿನ ಜೊತೆಗೆ ಸಾಮವನ್ನು ಜೋಡಿಸಿ ಹಾಡ್ತಾರೆ. ಇಲ್ಲಿ ನೋಡಿ ವಿಚಿತ್ರ ಹೇಳ್ತಾರೆ, ಋಕ್ ಸಾಮಾನ ಸಾಮ ಅಂತ ಒಂದು ಶಬ್ದ ಉಂಟಲ್ಲ, ಸಾಮ ಅಂತಂದ್ರೆ ಭಾರತಿ ಒಂದು ಮುಖ್ಯ ಪ್ರಾಣಗಳು. ಈಗ ಹೇಳಿದ್ರು ಋಕ್ ಅಂದ್ರೆ ಭಾರತಿ, ಸಾಮ ಅಂದ್ರೆ ಮುಖ್ಯ ಪ್ರಾಣ ಅಂತ. ಸಾಮ ಅಂದ್ರೇನೆ ಭಾರತಿ ಮುಖ್ಯ ಪ್ರಾಣ. ಸಾಮ ಅಂದ್ರೆ ಬರೀ ಸಾಮ ಅಲ್ಲ, ಅದರಲ್ಲಿ ಎರಡಿದೆ, ಸಾ ಮತ್ತು ಅಮ, ಸಾ ಮತ್ತು ಅಮ ಸೇರಿ ಸಾಮ ಆಗಿದೆ. ಸಾ ಅಂದ್ರೆ ಋಗ್ವೇದ, ಅಮ ಅಂದ್ರೆ ಸಾಮವೇದ. ಸಾ ಅಂದ್ರೆ ಭಾರತಿ, ಅಮ ಅಂದ್ರೆ ಪ್ರಾಣದೇವರು. ಯಾಕೆಂದ್ರೆ ಸಾ ಅಂದ್ರೆ ಸ್ತ್ರೀಯರಲ್ಲಿ ಸಾರಭೂತರಾದವಳು ಸಾ, ಅವಳು ಭಾರತಿ. ಸಾ ಪ್ಲಸ್ ಅಮ ಸಾಮ. ಅಮ ಅಂದ್ರೆ ಜೀವಕೋಟಿಯಲ್ಲಿ ಮಾ ಅಂದ್ರೆ ಉಪಮಾನ ಇಲ್ಲದಿದ್ದವನು, ಜೀವಕೋಟಿಯಲ್ಲಿ ಇನ್ನೊಂದು ಸಾಟಿ ಇಲ್ಲದವನು ಅಮ. ಸ್ತ್ರೀ ಸಮುದಾಯದಲ್ಲಿ ಸಾರಳಾದವಳು ಸಾ, ಅದರಿಂದ ಸಾ ಅಂದ್ರೆ ಭಾರತಿ, ರಂಗಮಾನಿನಿಯಾದ ಭಾರತಿ. ಅಮ ಅಂದ್ರೆ ಸಾಮಮಾನಿಯಾಗಿರತಕ್ಕಂಥ ಪ್ರಾಣದೇವ, ಅದರಿಂದ ಸಾಮ ಅಂದ್ರೆ ಋಗ್ವೇದ ಸಾಮೇದ ಎರಡು ಬಂತು. ಏನೇವ ಸಾ ಅಗ್ನಿ ಅಮ ತತ್ ಸಾಮ, ಸಾಮ ಅಂತನ್ನುವಲ್ಲಿ ಸಾ ಅಂದ್ರೆ ಪೃಥ್ವಿಯಲ್ಲಿ ಇರತಕ್ಕಂಥ ಭಾರತೀಯ ಸಾ, ಅಗ್ನಿಯಲ್ಲಿರತಕ್ಕಂಥ ಪ್ರಾಣದೇವರೇ ಅಮ, ರಂಗಮಾನಿನಿಯಾದ ಭಾರತೀಯ ಸಾ, ಸಾಮಮಾನಿಯಾಗಿರತಕ್ಕಂಥ ಪ್ರಾಣದೇವರೇ ಅಮ. ಅದರಿಂದ ಸಾ ಪ್ಲಸ್ ಅಮ ಅಂದ್ರೆ ಋಗ್ವೇದ ಪ್ಲಸ್ ಸಾಮವೇದ. ಸಾಮ ಸಾಮ ಅಂದ್ರೆ ಋಕ್ಕಿನಂತ ಕೂಡಿದ ಗಾರವನ್ನೇ ಸಾಮ, ಸ್ವತಂತ್ರವಾಗಿ ಒಂದು ಸಾಮ ತಿಳಿವೇ ಇಲ್ಲ. ಅದು ಒಂದಾಯ್ತು. ಈಗ ಆಮೇಲೆ ಭೂಮಿಯಿಂದ ಅಂತರಿಕ್ಷ ಸ್ಥಾನ, ಅದರಲ್ಲಿ ವಾಯು ಪ್ರತೀಕದಲ್ಲಿ ಭಗವಂತನ ಉಪಾಸನೆ. ಆಕಾಶ ಮತ್ತು ಅಂತರಿಕ್ಷ ಮೇವರಕ್ಕೆ ವಾಯು, ವಾಯು ಸಾಮ. ತದೇ ತದೇ ತಸ್ಯ ಮೃತ್ಯೂಢಂ ಸಾಮ, ತಸ್ಮಾತ್ ಮೃತ್ಯೂಢಂ ಸಾಮಗೀಯದೆ ಅಂತರಿಕ್ಷಮೇವ ಸಾ ವಾಯು ನಮಃ. ಅದರಲ್ಲಿ ಸಾಮವೇದ ಇದೆ, ಭಾರತೀಯರಲ್ಲಿ ಸಾಮವೇದ ಇದೆ. ತದೇ ತದೇ ತಸ್ಯ ಮೃತ್ಯೂಢಂ ಸಾಮ, ಋಕ್ಕಿನಲ್ಲಿ ಅಂದ್ರೆ ಮೃತ್ಯುಮಾನಿನಿ ಆಗಿರತಕ್ಕ ಅಂತರಿಕ್ಷ ಮಾನಿನಿ ಆಗಿರತಕ್ಕ ಭಾರತೀಯರಲ್ಲಿ ಸಾಮಮಾನಿಯು ವಾಯುಮಾನಿನಿಯು ಆಗಿರ್ತಕ್ಕಂಥ ಅಭಿಮಾನಿಯೂ ಆಗಿರ್ತಕ್ಕಂಥ ಪ್ರಾಣದೇವರಿದ್ದಾರೆ. ಆದ್ದರಿಂದ ತಸ್ಮಾದ ರುಚಿ ಅತ್ಯೂಢಂ ಸಾಮಗೀಯದೆ, ಎಲ್ಲ ಕಡೆಯಲ್ಲಿಯೂ ಋಕ್ಕಿನಲ್ಲಿ ಋಕ್ಕಿಗೆ ಸಾಮವನ್ನು ಸೇರಿಸಿ ಹಾಡ್ತಾರೆ. ಆದ್ದರಿಂದ ಅಂತರಿಕ್ಷಮೇವ ಸಾ ವಾಯು ರಮಣ ತತ್ಸಾಮ. ಮತ್ತೆ ಪುನಃ ಇದು ಹಾಕ್ ಮಾಡಿ, ಸಾ ಅಂದ್ರೆ ಅಂತರಿಕ್ಷದಲ್ಲಿರ್ತಕ್ಕಂಥ ಭಾರತೀಯ ಸಾ ಸಾರಭೂತರಾದವರು, ವಾಯುವಿನಲ್ಲಿರ್ತಕ್ಕಂಥ ಮುಖ್ಯ ಪ್ರಾಣನೇ ಅಮ. ಆದ್ರಿಂದ ಅಂತರಿಕ್ಷ ಮತ್ತು ಭೂತವಾಯು ಈ ಎರಡು ಸೇರಿ ಸಾಮ ಆಯ್ತು. ಭೂಮಿಯೇ ಸಾ ಅಗ್ನಿ ಅಮ, ಭೂಮಿಯಲ್ಲಿರ್ತಕ್ಕ ಅಗ್ನಿ ಸೇರಿ ಸಾಮ ಆಯ್ತು. ಅಲ್ಲಿಂದ ಮುಂದೆ ಸ್ವರ್ಗವೇ ಸಾ ಸೂರ್ಯನೇ ಅಮ, ಸ್ವರ್ಗದಲ್ಲಿರ್ತಕ್ಕ ಸೂರ್ಯ ಸೇರಿ ಅದಕ್ಕೆ ಸಾಮ ಸೇರಿ ಸಾಮ ಆಯ್ತು. ಅದೇ ದ್ವೈ ಯೌದೇವ ಋತ್ ಸ್ವರ್ಗಲೋಕವೇ ಋಂಗ್ಮಾನಿನಿಯಾಗಿರತಕ್ಕಂಥ ಭಾರತೀಯ ಶ್ರೇಷ್ಠ. ಆಮೇಲೆ ಆದಿತ್ಯ ಸಾಮ ಸೂರ್ಯನೇ ಸಾಮಮಾನಿ ಆಗಿರತಕ್ಕಂಥ ಪ್ರಾಣದೇವರಿಗೆ ಅಧಿಷ್ಠಾನ. ಹಾಗಾದ್ರೆ ಭಾರತಿ ಸ್ವರ್ಗದಲ್ಲಿದ್ದಾರೆ, ಸೂರ್ಯನಲ್ಲಿ ವಾಯುದೇವರಿದ್ದಾರೆ. ಸ್ವರ್ಗದಲ್ಲಿ ಸೂರ್ಯ, ಋಕ್ಕಿನಲ್ಲಿ ಸಾಮ, ಭಾರತಿಯಲ್ಲಿ ಪ್ರಾಣ, ಇದೆಲ್ಲ ಹೀಗೆ ಹಚ್ಚಿಕೊಂಡು ತಸ್ಮಾತ್ ತದೇತದೇತಸ್ಯ ಮೃತ್ಯೂಢಂ ಸಾಮ ತಸ್ಮಾತ್ ಮೃತ್ಯೂಢಂ ಸಾಮ ಗೀಯತೆ ಯೌರೇವ ಸಾ ಆದಿತ್ಯ ಏವ ಆದಿತ್ಯೋ ಅಮಃ ತತ್ಸಾಮ. ಹಾಗಾದ್ರೆ ಈಗ ಮತ್ತೆ ಸ್ವರ್ಗ ಯೌ ಇಲ್ಲಿ ಸ್ವರ್ಗವೇ ಭಾರತಿ, ಅದರಿಂದ ಅದು ಸಾರಭೂತರಾದರು. ಆದಿತ್ಯನೇ ಪ್ರಾಣದ ಅಧಿಷ್ಠಾನ, ಅದರಿಂದ ಆದಿತ್ಯನಿಂದ ಪ್ರಾಣನೇ ಅಮ. ಸಾ ಮತ್ತು ಅಮ ಸೇರಿ ಋತು ಮತ್ತು ಸಾಮ ಸೇರಿ ಸಾಮವೇದ ಆಯಿತು. ಸಾಮ ಅಂದ್ರೆ ಭಾರತಿ ಮುಖ್ಯ ಪ್ರಾಣದ ಜೋಡಿ, ಸಾ ಅಂದ್ರೆ ಭಾರತಿ ಅಮ ಅಂದ್ರೆ ಮುಖ್ಯ ಪ್ರಾಣ. ಅದೇ ಋತು ಮತ್ತು ಸಾಮ, ಅದೇ ಭೂಮಿ ಮತ್ತು ಅಗ್ನಿ, ಅದೇ ಅಂತರಿಕ್ಷ ಮತ್ತು ವಾಯು, ಅದೇ ಸ್ವರ್ಗ ಮತ್ತು ಅದೇ ಈ ಜೋಡಿಯೇ ಸಾಮ ಸಾಮ ಸಾಮ ಅಂತ ಶಾಸ್ತ್ರ. ಇದು ಮೂಲಾದ್ಮೇಲೆ ಇನ್ನೊಂದು ಮುಖದಿಂದ ಹೇಳ್ತಾರೆ, ನಕ್ಷತ್ರಾನ್ಯೇವ ಋತು ಚಂದ್ರಮಾಹ ಸಾಮ ತದೇ ತದೇ ತಸ್ಯ ಮೃತ್ಯೂಢಂ ಸಾಮ ತಸ್ಮಾತ್ ಮೃತ್ಯೂಢಂ ಸಾಮ ಗೀಯತೆ ನಕ್ಷತ್ರಾನ್ಯೇವ ಸಾ ಚಂದ್ರಮಾ ಅಮರ ತತ್ಸಾಮ. ಈಗ ನಕ್ಷತ್ರಗಳಲ್ಲಿ ನಕ್ಷತ್ರಗಳು ಅಂದ್ರೆ ಮುಖ್ಯವಾಗಿ 22 ನಕ್ಷತ್ರಗಳು, ಚಂದ್ರಪತ್ನಿಯರು, ಚಂದ್ರಪತ್ನಿಯರು ಮುಖ್ಯವಾಗಿ ನಕ್ಷತ್ರಗಳನ್ನು ತಗೊಂಡು, ಚಂದ್ರಪತ್ನಿಯರು ಮತ್ತು ಚಂದ್ರ 27 ನಕ್ಷತ್ರಗಳು ಚಂದ್ರಪತ್ನಿಯರು ಅಶ್ವಿನ್ಯಾದಿಗಳು. ಅವರು ಆ ಚಂದ್ರಪತ್ನಿಯರಾಗಿರತಕ್ಕಂಥ ಅಶ್ವಿನ್ಯಾದಿ ನಕ್ಷತ್ರಗಳಲ್ಲಿ ಋಗ್ವೇದಮಾನಿನಿಯಾಗಿರತಕ್ಕಂಥ ಭಾರತೀಯ ಇದ್ದಾರೆ. ಚಂದ್ರಮಾಹ ಸಾಮ ಆ ನಕ್ಷತ್ರಗಳಿಗೆ ಒಡೆಯನಾಗಿರತಕ್ಕಂಥ ಚಂದ್ರನಲ್ಲಿ ಸಾಮವೇದಮಾನಿನಿಯಾಗಿರತಕ್ಕಂಥ ಪ್ರಾಣದೇವರು. ಅವು ಇವರು ಪತಿಪತ್ನಿಯರು, ಆ ಪತಿಪತ್ನಿಯಲ್ಲಿ ನಕ್ಷತ್ರಗಳಲ್ಲಿ ಭಾರತಿ, ಚಂದ್ರನಲ್ಲಿ ಪ್ರಾಣದೇವರು. ಇವರು ಋಗ್ವೇದಮಾನಿನಿಯಾದ ಭಾರತೀಯ ನಕ್ಷತ್ರಗಳಲ್ಲಿ, ಅದರಿಂದ ನಕ್ಷತ್ರಾನ್ಯೇ ವರ್ಗು ನಕ್ಷತ್ರಗಳೇ ಋಗ್ದೇವತೆಯಾದ ಭಾರತೀಯ ಅಧಿಷ್ಠಾನ. ಆಮೇಲೆ ಚಂದ್ರಮಾಹ ಸಾಮ ಚಂದ್ರನೇ ಸಾಮವೇದಮಾನಿನಿಯಾಗಿರ್ತಕ್ಕಂಥ ಪ್ರಾಣದೇವರಿಗೆ ಅಧಿಷ್ಠಾನ. ಇದು ಕೂಡೇ ಇಡೀ ಖಂಡ ಭಗವಂತನ ಉಪಾಸನೆಗಿಂತ ಹೆಚ್ಚು ಪ್ರಾಣಭಾರತಿ ಉಪಾಸನೆ ಹೇಳುತ್ತೆ. ಚಂದ್ರಮಾಹ ಸಾಮ ಅದರಿಂದಲೇ ತಸ್ಮಾತ್ ತದೇತದೇತಸ್ಯ ಮೃತಿ ಅತ್ಯೂಢಂ ರಂಗಮಾನಿನಿಯಾದ ಭಾರತಿಗೆ ಅಧಿಷ್ಠಾನವಾಗಿರತಕ್ಕ ನಕ್ಷತ್ರಗಳಲ್ಲಿ ಸಾಮಮಾನಿನಿಯಾಗಿರತಕ್ಕಂಥ ಪ್ರಾಣಿ ಅಧಿಷ್ಠಾನದ ಚಂದ್ರ ಅಧಿಷ್ಠಿತನಾಗಿದ್ದಾರೆ. ಯಾಕಂದ್ರೆ ಪತ್ನಿ ಜೊತೆಗಿದ್ದಾರೆ, ಇಲ್ಲಿ ಪ್ರಾಣದೇವರು ಭಾರತೀಯ ಜೊತೆಗಿದ್ದಾರೆ, ಹಾಗೆ ಋಗ್ವೇದ ಸಾಮ್ಯದ ಜೊತೆಗಿದೆ. ತಸ್ಮಾತ್ ರುಚಿ ಅತ್ಯೂಢಂ ಸಾಮಾನೀಯತೆ ಅವರ ಜೊತೆ ಇರುವುದರಿಂದಲೇ ಆ ಪತಿಪತ್ನಿ ಭಾವವೇ ಋಗ್ವೇದ ಮತ್ತು ಸಾಮ್ಯದಲ್ಲಿ ಇರತಕ್ಕಂಥ ಜೊತೆಗೆ ಇರತಕ್ಕಂಥ ಒಂದು ಸಾಮರಸ್ಯ. ಹಾಗಾಗಿ ಈಗ ಮತ್ತೆ ಸಾಮ ಹಿಂದಿನ ಹಾಗೆ ನಕ್ಷತ್ರಗಳಲ್ಲಿರತಕ್ಕಂಥ ಭಾರತೀಯ ಸಾ ಚಂದ್ರನಲ್ಲಿರತಕ್ಕಂಥ ಪ್ರಾಣದೇವರೇ ಅಮ. ಅದರಿಂದ ಸಾ ಅಮ ಅಂದ್ರೆ ಅವಳು ಮತ್ತು ಇವನು ಅಮಿತನಾದಂತಹ ಪ್ರಾಣದೇವರು ಸಾರಭೂತರಾದ ಭಾರತಿ, ಭಾರತೀ ಮುಖ್ಯ ಪ್ರಾಣ ಸಾಮಗಳನ್ನು ಒಟ್ಟಿಗೆ ಸಾಮ ಅಂತ ನಕ್ಷತ್ರ ದೇವಸ ಚಂದ್ರಮ ಅಮ ತತ್ಸಾಮ ಇದಾಯಿತು. ಆಮೇಲೆ ಇನ್ನೊಂದು ವಿಶಿಷ್ಟವಾದಂತಹ ಉಪಾಸನೆ ಹೇಳ್ತಾರೆ, ಸೂರ್ಯಮಂಡಲದಲ್ಲಿ ಎರಡು ಆಸ್ಪೆಕ್ಟ್ ಇದೆ ಅಂತ. ಅದು ನಮಗೆ ಕಣ್ಣಿನಲ್ಲಿ ಗೊತ್ತಾಗುತ್ತೆ, ಸೂರ್ಯದಲ್ಲಿ ಆ ಪ್ರಕಾಶದ ಪ್ರಖರತೆಯಿಂದ ಕಾಣುವುದಿಲ್ಲ. ಸೂರ್ಯಮಂಡಲದಲ್ಲಿ ಒಂದು ಪ್ರಕಾಶದ ಬೆಳಕು, ಅದರ ಜೊತೆಗೆ ಅತ್ಯಂತ ವೈಲೆಟ್ ಅಲ್ಟ್ರಾ ವೈಲೆಟ್ ಹೊಂದಿದೆ ಅಂತ, ಅತ್ಯಂತ ಪ್ರಖರವಾದ ನೀಲ ವರ್ಣ ಹೊಂದಿದೆ, ಕಡು ನೀಲ. ಅದು ಕಣ್ಣಿಗೆ ಕಾಣದ ಒಂದು ಕಡು ನೀಲ, ಅದೇ ವಾತಾವರಣದಲ್ಲಿ ಇದೆ ಅಂತ ಹೇಳ್ತೇವೆ, ಸೂರ್ಯಮಂಡಲದಲ್ಲಿ ಇದೆ ಅಂತ ಹೇಳ್ತಾರೆ ಪಕ್ಷಿಗಳು. ಅದಕ್ಕೆ ಸೂರ್ಯಮಂಡಲದಲ್ಲಿ ಒಳಗೆ ಮಧ್ಯದಲ್ಲಿ ಅತ್ಯಂತ ಕಡುನೀಲಿ ವರ್ಣ ಪ್ರಚೋದಿಸ್ತಾ ಇದೆ. ಅದರ ಒಳಗೆ ಬೆಳಕಿನ ಪ್ರಕಾಶ ಇದೆ. ಎರಡು ಈ ಬೆಳಕಿನಲ್ಲಿ ಸರಸ್ವತಿ ಕಬ್ಬಿನಲ್ಲಿ ಬರಬೇಕು ಸೂರ್ಯಮಂಡಲದಲ್ಲಿ. ಅಥೇತತ್ ಆದಿತ್ಯಸ್ಯ ಶುಕ್ಲಂಭಾಹ, ಅಥೇತತ್ ಆದಿತ್ಯಸ್ಯ ಶುಕ್ಲಂಭಾಹ. ನಾವು ಮೇಲೆ ನೋಡಿದಾಗ ಬೆಳಕಿನ ಒಂದು ಪ್ರಭೆ ಏನು ಕಾಣುತ್ತೆ, ಬೆಳ್ಳಗೆ ಪ್ರಭೆ, ಅದು ಸೈವರ್ತು. ಅದು ಉಳಿದ ಮಾನಿನೇ ಆಗಿರತಕ್ಕಂಥ ಭಾರತೀಯ ಅನುಷ್ಠಾನ. ಸೂರ್ಯಮಂಡಲದಲ್ಲಿ ಭಾರತೀಯ ಮುಖ್ಯ ಪ್ರಾಣಿಗಳಾಗಿದ್ದಾರೆ. ಆ ಬೆಳಕಿನ ಪ್ರಭೆ ಏನಿದೆ ಮನಗಿನಿಂದ ಆವರಿಸಿರತಕ್ಕಂಥದ್ದು, ಅದು ಋಗ್ವೇದ ಮಾನಿನಿಯಾಗಿರತಕ್ಕಂಥ ಭಾರತೀಯ ಅನುಷ್ಠಾನ. ಅದೇನ್ ನೀಲಂ ಪರಃ ಕೃಷ್ಣಂ, ಕಡು ಕಪ್ಪಾದ ನೀಲಿ, ಕಡು ನೀಲಿ ಅಂತ. ಪರಃ ಕೃಷ್ಣಂ ನೀಲಂ ಅಂದ್ರೆ ಕಡು ನೀಲಿ. ಆ ಕಡು ನೀಲಿ ಅದರ ಒಳಗಡೆ ಇದೆ, ಅದು ಮಧ್ಯದಲ್ಲಿ. ಅದು ಈ ಪ್ರಕಾಶದ ಪ್ರಭೆಯಿಂದ ನಮ್ಮ ಕಣ್ಣಿಗೆ ಕಾಣಿಸದ ಒಂದು ನೀಲವರ್ಣ ಸೂರ್ಯಮಂಡಲದಲ್ಲಿ ಏನಿದೆ, ಅದು ಧ್ಯಾನಿಗಳೇ ಧ್ಯಾನ ಮಾಡುವಾಗ ಜ್ಞಾನಿಗಳಿಗೆ ಗೋಚರವಾಗತಕ್ಕಂಥ ವರ್ಣ ಅದು. ತತ್ಸಾಮ ಅಲ್ಲಿ ಸಾಮಮಾನಿಯಾಗಿರ್ತಕ್ಕಂಥ ಪ್ರಾಣದೇವರಿದ್ದಾರೆ. ಈ ಬಿಳಿಯಲ್ಲಿ ಆ ಕಪ್ಪಿದೆ, ಋಗ್ವೇದದಲ್ಲಿ ಸಾಮಾನ್ಯದ ಇದೆ, ಭಾರತೀಯದಲ್ಲಿ ಪ್ರಾಣದೇವರು, ಇದೆಲ್ಲ ಒಂದಕ್ಕೊಂದು ತತ್ಸ ಪದೇ ತತ್ ಏತಸ್ಯಾಮೃತ್ಯ ದ್ಯೂಢಂ ಸಾಮ ತಸ್ಮಾತ್ ರಚ್ಯ ದ್ಯೂಢಂ ಸಾಮ. ಈ ದೇಹ ಬರೀತಾರೆ ರಕ್ಕಿಗೆ ಸಾಮವನ್ನು ಸೇರಿಸುವುದು ಪ್ರತ್ಯೇಕ ಮಂತ್ರವೇ ಅಲ್ಲ, ಋಗ್ವೇದದ ಮಂತ್ರಗಳಿಗೆ ಸಾಮ್ಯ ಅಂತ ತೋರಿಸಿದ್ರು. ಅಥ ಇದೇವ ಏತತ್ ಆದಿತ್ಯಸ್ಯ ಶುಕ್ಲಂ ಭಾಹ ಸೈವ ಸಾ ಅದೇ ನೀಲಂಬರ ಕೃಷ್ಣಂ ತನಮಃ ತಸ್ಸಾಮ. ಹಾಗಾದ್ರೆ ಈಗ ಈ ರೂಪವು ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಬಿಳಿ, ಅದು ಸರಸ್ವತಿ ಅಧಿಷ್ಠಾನವಾಗಿ ಸಾ ಅನ್ನುವ ಶಬ್ದ. ಒಳಗಿರತಕ್ಕಂಥ ನೀಲ ಅದು ಪ್ರಾಣದೇವರ ಅಧಿಷ್ಠಾನ, ಅದು ಅಮ ಅಮ ಅಂದ್ರೆ ಪ್ರಾಣದೇವರ ಹೆಸರು, ಸಾ ಅಂದ್ರೆ ಭಾರತೀಯ ಸೂರ್ಯ. ಅದರಿಂದ ಬಿಳಿಯೇ ಸಾ ಕಪ್ಪೆ ಅಮ, ಅದೇ ಸಾಮವೇದ ಮತ್ತು ಸಿಗ್ವೇದವೇ ಸಾ ಸಾಮವೇದವೇ ಅಮ. ಇಲ್ಲಿ ಆ ಅಲ್ಲಿರತಕ್ಕಂಥ ಎರಡು ರೂಪಗಳೇ ಭಾರತೀಯ ಸರಸ್ವ ಮತ್ತು ಕಾಳದೇವರೇ ಋಗ್ವೇದದಲ್ಲಿ ಮತ್ತು ಸಾಮವೇದದಲ್ಲಿ ಕೂತು ಸಾಮಶಬ್ದ ವಚ್ಚರಾಗಿದ್ದಾರೆ. ಇದು ಇಷ್ಟು ಉಪಾಸನೆ ಯಾಕೆ ಅಂತಂದ್ರೆ, ಇಷ್ಟು ಉಪಾಸನೆ ಆದ ಮೇಲೆ ಹೀಗೆ ಸಮಸ್ತ ಋಗ್ ಮತ್ತು ಸಾಮಗಳಲ್ಲಿರುವ, ಭೂಮಿ ಮತ್ತು ಅಗ್ನಿಗಳಲ್ಲಿರುವ, ಅಂತರಿಕ್ಷ ಮತ್ತು ವಾಯುವಿನಲ್ಲಿರುವ, ಸ್ವರ್ಗ ಮತ್ತು ಆದಿತ್ಯದಲ್ಲಿರುವ, ನಕ್ಷತ್ರಗಳು ಮತ್ತು ಚಂದ್ರನಲ್ಲಿರುವ, ಸೂರ್ಯನ ಬಿಳಿಯ ಪ್ರಭೆ ಮತ್ತು ನೀಲವರ್ಣದಲ್ಲಿ ಇರುವ ಭಾರತೀಯ ಮುಖ್ಯ ಪುರಾಣದ ಒಳಗೆ ಭಗವಂತ ಇದ್ದಾನೆ. ಅದಲ್ಲಿ ಅದೇನು ಸಯಯೇಷೋ ಅಂತರಾದಿತ್ಯೇ ಹಿರಣ್ಮಯ ಪುರುಷೋ ದೃಶ್ಯತೆ, ಸಯಯೇಷ ಅಂತರಾದಿತ್ಯೇ. ಇವೆಲ್ಲದರ ಒಳಗೆ ಸೂರ್ಯನ ಪ್ರಭೆ ನೀಲ ಪ್ರಭೆ ಎಲ್ಲದರ ಒಳಗೆ ಅಲ್ಲಿ ತುಂಬಿರತಕ್ಕಂತಹ ಭಾರತೀಯ ಪ್ರಾಣದ ಒಳಗೆ ಅಂತಹ ಆದಿತ್ಯ ಸೂರ್ಯನ ಒಳಗೆ ಒಂದು ರೂಪ ಕಾಣುತ್ತದೆ. ಇದೇ ಕಾಣುವುದಿಲ್ಲ, ನೀಲ ರೂಪವೇ ಕಾಣುವುದಿಲ್ಲ, ಅದರೊಳಗೆ ಭಗವಂತ ಇದ್ದಾನೆ ಅಂತ. ಅದನ್ನು ಹಿರಣ್ಮಯ ಅವರು ಚಿನ್ನದ ಬಣ್ಣದಿಂದ ಕಾಣಿಸ್ತಾರೆ ಅಂತ. ಅಂತರಾದಿತ್ಯ ಹಿರಣ್ಮಯ ಪುರುಷೋ ದೃಶ್ಯತೆ, ಅದರೊಳಗೆ ಪುರುಷಾಕಾರದಿಂದ ಹೇಯಸ್ಸದಾ ಸಮುದ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹರಿ ಹಿರಣ್ಮಯ ವಪುರು ದಶಶಬ್ದಚಕ್ರ ರುದ್ರಾದಿತ್ಯವರ್ಣಶ್ಚ ಸೂರ್ಯಮಂಡಲ ಮಧ್ಯಗ ಚಕ್ರಶಂಕಧರ ಅಗ್ರಸ್ಥ ದೋರ್ದಯ ಜಯ. ಆ ಸೂರ್ಯಮಂಡಲದ ಮಧ್ಯದಲ್ಲಿ ಗಾಯತ್ರಿ ಧ್ಯಾನ ಮಾಡಿದರೆ ಅದು ಒಂದು ರೂಪ ಕಾಣುತ್ತೆ. ಅದು ಪ್ರಾಣದೇವರು ಭಾರತಿ ಅಲ್ಲದೆ ಅದರೊಳಗೆ ಒಂದು ರೂಪ ಇದೆ, ಅದು ಹೊಳೆಯುವ ಸಾಮಾನ್ಯ ಚಿನ್ನದಂತೆ ಅಂದ್ರೆ ಪುತ್ಥಳಿ ಚಿನ್ನದಂತೆ, ಅದನ್ನೇ ಉದಿಸುವ ಸೂರ್ಯನ ಬಣ್ಣ ಪುತ್ಥಳಿ ಚಿನ್ನದ ಬಣ್ಣ ನಸು ಕೆಂಪು. ಹಿರಣ್ಮಯ ಪುರುಷ ಅಂದ್ರೆ ಚಿನ್ನದಂತೆ ನಸು ಕೆಂಪಾದ ಆ ರೂಪ ನಮಗೆ ಕಾಣದೆ ಯಾವಾಗ ಅಂದ್ರೆ ಬೆಳಗಿನ ಜಾವದಲ್ಲಿ ಕಾಣುತ್ತೆ. ಸೂರ್ಯನ ಇನ್ನು ಮೇಲೆ ಬರುವ ಮುಂಚೆ ಸೂರ್ಯ ಮೇಲೆ ಬರ್ತಾ ಇದ್ದಾನೆ, ಸಂಜೆ ಮುಳುಗುತ್ತಾ ಇದ್ದಾನೆ, ಆವಾಗ ಕಾಣುತ್ತಲ್ಲ ಆ ಬಣ್ಣ ಅಂಥ ನಸು ಕೆಂಪು ಬಣ್ಣದಿಂದ ಕೆಂದಾವರೆಯ ಬಣ್ಣ ಚಿನ್ನದ ಬಣ್ಣ ಉದಿಸುವ ಸೂರ್ಯನ ಬಣ್ಣ ಆ ಬಣ್ಣದಿಂದ ಕಾಣಿಸಿಕೊಂಡು ಒಳಗೆ ಅವನು ಹಿರಣ್ಮಯ ಚಿನ್ನದ ಬಣ್ಣ ಚಿನ್ನದಂತೆ ಬಣ್ಣ ಮೈ ಬಣ್ಣ ಉಳ್ಳವನು. ಇದು ಒಂದರ್ಥ. ನಿಜವಾಗಿ ಹಿರಣ್ಮಯ ಅಂತಕ್ಕೆ ಹಿತ ಮತ್ತು ರಮಣೀಯ, ಹಿ ಪ್ಲಸ್ ಹಿತ ಪ್ಲಸ್ ರಮಣೀಯ, ಹಿತರಮಣೀಯ. ಹಿತರಮಣೀಯದಲ್ಲಿ ಹಿತ ಅನ್ನೋದು ಅಕ್ಷರವಾಗಿ ಹಿರಮಣೀಯ ಆಯಿತು, ಹಿರಮಣೀಯ ಹೋಗಿ ಹಿರಣ್ಮಯ ಆಯಿತು. ಇದು ಯಜಮಾವಜಿಯಿಂದ ಶಬ್ದ ರೂಪಾಂತರ ಬಂದಿತ್ತು. ಅದರಿಂದ ರಮಣೀಯ ಯಾವ ಬಣ್ಣ, ಕಣ್ಣಿಗೆ ತಪ್ಪಾದ ಬಣ್ಣ, ಬಹಳ ರಮಣೀಯ ಕಣ್ಣಿಗೆ ಹಬ್ಬವಾದ ಬಣ್ಣ ಹಿತ. ಯಾಕೆಂದ್ರೆ ಸೂರ್ಯ ಕಣ್ಣು ಕುಗ್ತಾನೆ, ಇವನು ಕಣ್ಣು ಕುಗ್ಗೋದಿಲ್ಲ ಸೂರ್ಯನ. ಅದಕ್ಕೆ ಋಷಿಗಳು ಪ್ರಾರ್ಥನೆ ಮಾಡಿದ್ದಾರೆ ಏನು ಅಂದ್ರೆ ಹಿರಣ್ಮಯ ಸತ್ಯೇನ ಪಾತ್ರೇಣ ಸತ್ಯಸ್ಯ ಅಭಿಹಿತ ಮುಖಂ ತತ್ವಂ ಭೂಷಣ ಪಾವನು ಅಂತ. ಅದರೊಳಗೆ ಭಗವಂತ ಇದ್ದಾನೆ, ಈ ಸುಮ್ಮನೆ ನಿನ್ನ ಪ್ರಖರವಾದ ಕಿರಣ ಅಡ್ಡೆಯಾಗ್ತಾ ಇದೆ, ಅದನ್ನು ಅಪಸರಿಸುವುದು ತತ್ವ ಭೂಷಣ ಅಪಾವರಣ ಭೂಷಣ್ ಏಕಶೇಯ ಸೂರ್ಯ ಪ್ರಜಾಪತಿ ವ್ಯೂಹರಶ್ಮಿಯಿಂದ ನಿನ್ನ ಕಿರಣಗಳು ಬೇಕಿಲ್ಲ ನನಗೆ, ಅದು ಆಚೆ ಹೋಗಲಿ, ಅದರ ಆಚೆಗೆ ಒಳಗಿರತಕ್ಕಂಥ ಭಗವಂತನ ನೋಡ್ಬೇಕು ನಾನು ಅಂತ. ಈ ಕಿರಣವೇ ಬೇಡ ನನಗೆ, ಇದು ಬರದೆ ಎಂತ ಬರದೆ ನನಗೆ. ಹಾಗೆ ಅದರ ಒಳಗಿರತಕ್ಕಂಥ ರೂಪ ಅದು ಕಟ್ಟುಕೋ ರೂಪ ಅಲ್ಲ, ಅದು ಅತ್ಯಂತ ಆಹ್ಲಾದಕವಾದ ರೂಪ, ಮನಸ್ಸಿಗೆ ಹಿತವಾದ ಅರ್ಥವನ್ನು ಕೊಡ್ತಕ್ಕಂಥ ರೂಪ, ಅತ್ಯಂತ ರಮಣೀಯವಾದ ರೂಪ ಅದು ಹಿರಣ್ಮಯ. ಅದಕ್ಕೆ ಇನ್ನೊಂದು ಅರ್ಥ ಇದೆ ಹಿರಣ್ಮಯ ಅಂತ. ಹಿರಣ್ಣ ಅಂದ್ರೆ ಹಿರುಕ್ಕು, ಹಿರುಕ್ಕು ಹಿರಣ್ಣ ಹಿರುಕ್ಕುಮಯ. ಹಿರುಕ್ಕುಮಯ ಅಂದ್ರೆ ಹಿರುಕ್ಕು ಅಂತಂದ್ರೆ ಹಿರಣ್ಯ ಅಂತಂದ್ರೆ ಹಿರುಕ್ ಸುಖ ಅಂದ್ರೆ ನಮ್ಮ ಒಳಗಿರತಕ್ಕಂಥ ಅಂತರಂಗದ ಸ್ವರೂಪಾನಂದಕ್ಕೆ ಹಿರಣ್ಯ ಅಂತ. ಹಿರಣ್ಮಯ ಅಂದ್ರೆ ಅಂಥ ಸ್ವರೂಪಾನಂದಮಯ. ಎಲ್ಲಿಂದ ಬಂದು ಬಣ್ಣ ಭಗವಂತನಿಗೆ ಬೆಂಕಿಯಲ್ಲಿ ಬಣ್ಣ ಬರುತ್ತೆ, ಕಟ್ಟಿಗೆಯಿಂದ ಸುಟ್ಟು ಬೆಂಕಿ ಆಯಿತು. ಬಣ್ಣ ಬರುವುದು ಪಂಚಭೂತಗಳ ಸಂಯೋಗದಿಂದ ತಾನೇ, ರೂಪ ಅನ್ನೋದು ಅದರಿಂದ ಬಂದದ್ದು. ಪಂಚಭೂತಗಳ ಸ್ಪರ್ಶ ಇಲ್ಲದೆ ಬಣ್ಣ ಎಲ್ಲಿಂದ ಬಂತು ಅಂದ್ರೆ ಅದು ಹಿರಣ್ಮಯ ಅಂತ. ಹಿರಣ್ಯಮಯ, ಹಿರಣ್ಮಯ ಅಂದ್ರೆ ಹಿರಣ್ಯಮಯ. ಹಿರಣ್ ಅಂದ್ರೆ ಏನು? ಸ್ವರೂಪಾನಂದ. ಸ್ವರೂಪಾನಂದಮಯ ಅದು ಜ್ಞಾನಾನಂದ ಸ್ವರೂಪವಾದ ಬಣ್ಣ, ಪಂಚಭೂತವಾದ ಬಣ್ಣ ಅಲ್ಲ, ಜ್ಞಾನಾನಂದ ಸ್ವರೂಪವಾದ ಬಣ್ಣ. ಇವಾಗ ಶಾಸ್ತ್ರಕಾರರು ಒಂದು ಹೊಸ ಸಂಗತಿಯನ್ನು ನಮಗೆ ಗೊತ್ತಿರುವಂತಹದ್ದು, ನಮಗೆ ಗೊತ್ತಿರುವ ಎಲ್ಲಾ ಬಣ್ಣಗಳು ಆಲ್ ದಿ ಕಲರ್ಸ್ ಆರ್ ಮಟೀರಿಯಲ್. ಅದು ಒಂದು ವಸ್ತುವಿನ ಪಂಚಭೌತಿಕವಾದ ಬಣ್ಣ ಮಾತ್ರ ಮ್ಯಾಟರ್ ಹ್ಯಾಸ್ ಕಲರ್. ಶಾಸ್ತ್ರಕಾರ ಹೇಳ್ತಾರೆ ಅದು ನಾನ್ ಮಟೀರಿಯಲ್ ಕಲರ್ ಇದೆ, ಎನರ್ಜಿ ಹ್ಯಾಸ್ ಕಲರ್ ವಿಚ್ ಇಸ್ ನಾನ್ ಮಟೀರಿಯಲ್. ಅದು ವಸ್ತುವೇ ಅಲ್ಲದೆ ಯಾವ ವಸ್ತು ಪಂಚಭೂತಗಳಲ್ಲಿ ಯಾವುದಕ್ಕೂ ಸೇರದ ನಮ್ಮ ಒಳಗಿರ್ತಕ್ಕಂತಹ ಶಕ್ತಿ ಏನಿದೆ ಎನರ್ಜಿ, ಅದಕ್ಕೆ ಬಣ್ಣ ಇದೆ. ಆ ಎನರ್ಜಿಯೇ ಬಣ್ಣವನ್ನು ತಾಳುತ್ತೆ. ಅಂತ ಅಪ್ರಾಕೃತವಾದಂತಹ ಹಿತವಾದ ರಮಣೀಯವಾದ ಜ್ಞಾನಾನಂದಮಯವಾದ ಬಣ್ಣದಿಂದ ಅಂತರಾದಿತ್ಯೇ ಪುರುಷ ಕಾಣಿಸುತ್ತೆ, ಒಳಗೊಬ್ಬ ಭಗವಂತನ ರೂಪ ಕಾಣಿಸುತ್ತೆ. ಈ ಸರಸ್ವತಿ, ಭಾರತಿ, ಪ್ರಾಣದೇವರು ಇವರೆಲ್ಲರ ಆಚರಿ ಅವರು ಹೇಗೆ ಹಿರಣ್ಯ ಶ್ಮಶು ಹಿರಣ್ಯ ಕೇಶ ಆ ಪ್ರಣಕಾತ ಸಮಯೇವ ಸುವರ್ಣ